ಗುರುವಾರ 24ನೇ ತಾರೀಕು ಸಂಜೆ 5 ಗಂಟೆಗೆ. ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ, ಹಾಸನ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಸಮಯ 5:30:15. ಈಗ ರಸಪ್ರಶ್ನೆ, ನೇರ ಪ್ರಸಾರದ ಕಾರ್ಯಕ್ರಮ. ಇಂದಿನ ರಸಪ್ರಶ್ನೆಯ ವಿಷಯ ಸಂಸ್ಕೃತಿ. ಈ ವಿಷಯವಾಗಿ ಮಾತನಾಡಲು, ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 246-228-9 ಮತ್ತು 245-258. ಹಾಸನದ ಎಸ್ಟಿಡಿ ಕೋಡ್ 08172. ಇಂದಿನ ರಸಪ್ರಶ್ನೆಯ ವಿಷಯ ಸಂಸ್ಕೃತಿ. ಮೊದಲಿಗೆ ಕೆಲವು ಒಂದೆರಡು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ, ನಂತರ ಕರೆಯನ್ನು ಸ್ವೀಕರಿಸೋಣ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಇಂದಿನ ರಸಪ್ರಶ್ನೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಶ್ರೋತೃಗಳು ಕರೆ ಮಾಡ್ತಾ ಇದ್ರಿ. ಇಂದಿನ ವಿಷಯ ಮತ್ತೊಮ್ಮೆ ಸಂಸ್ಕೃತಿ. ಸಂಸ್ಕೃತಿ ಅಂದಾಕ್ಷಣ ರಾಷ್ಟ್ರದ ಸಂಸ್ಕೃತಿ, ರಾಜ್ಯದ ಸಂಸ್ಕೃತಿ, ಪ್ರಾಂತೀಯ ಸಂಸ್ಕೃತಿ, ಅಲ್ಲದೆ ಊರು, ಪಟ್ಟಣ, ಗ್ರಾಮ, ಮನೆಯ ಸಂಸ್ಕೃತಿ, ಎಲ್ಲಿಂದಲೂ ಸಹ ಮನೆಯಿಂದನೇ ಸಂಸ್ಕೃತಿ ಪ್ರಾರಂಭ ಆಗುತ್ತೆ. ನೋಡೋಣ, ಮೊದಲ ಕರೆ ಯಾರದ್ದು ನೋಡೋಣ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುತ್ತೇನೆ. ತಿಮ್ಮಪ್ಪ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ತಯಾರಿ ನಡೆಸಿದಿರಿ, ಸಂಸ್ಕೃತಿ ವಿಷಯವಾಗಿ ಬಹಳಷ್ಟು ಅಧ್ಯಯನ ಮಾಡಿದಿರಿ. ಯಾವುದೇ ಪ್ರಶ್ನೆ ಕೊಟ್ಟರೂ ಸಹ ತಾವು ಪಟಕ್ ಅಂತ ಉತ್ತರ ಹೇಳ್ತೀರಿ ಅಲ್ವಾ? ರೇಡಿಯೋ ಕೇಳಿಸ್ಕೊಂತ ಇದ್ರಿ ಅಲ್ವಾ ಪ್ರತಿ ದಿವಸ? ಪ್ರತಿ ದಿವಸ ಕೇಳ್ತೇವೆ ಸರ್. ಈಗ ನಿಮಗೆ ಒಂದು ಪ್ರಶ್ನೆ. ಹೇಳಿ ಸರ್. ಕರ್ನಾಟಿಕ್ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಅದು ಪುರಂದರದಾಸ್ ಸರ್. ಸರಿ, ತುಂಬಾ ಸಂತೋಷ. ಮೊದಲ ಕರೆಯಲ್ಲಿ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳಿದಿರಿ. ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಧನ್ಯವಾದ, ಧನ್ಯವಾದ. ಮುಂದಿನ ಕರೆಯನ್ನು ನೋಡೋಣ. ನಮಸ್ಕಾರ. ಹಲೋ, ಪ್ರಶ್ನೆ ಕಾರ್ಯಕ್ರಮ ಸ್ವಾಗತ. ತಮ್ಮ ಹೆಸರು? ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಸರ್ ಲಿಂಗರಾಜು ಮತ್ತೆ ರಾಮಕೃಷ್ಣ ಅಂತ. ಊರು? ನಮ್ದು ಚಂದ್ರಾಯಪಟ್ಟಣ ತಾಲೂಕು ಎಲಿಯೂರು ಕೊಪ್ಪಲು ಸರ್. ಎಲಿಯೂರು ಕೊಪ್ಪಲಿಂದ ಕರೆ ಮಾಡಿದಿರಿ. ಮೊಬೈಲ್ ಮೂಲಕ ಮಾಡಿದಿರಾ ಅಥವಾ ಲ್ಯಾಂಡ್ ಲೈನ್ ಮೂಲಕ ಮಾಡಿದಿರಾ? ಇಲ್ಲ ಸರ್, ನಮ್ದು ಮೊಬೈಲ್ ಇಂದಲೇ ಮಾಡಿದೀನಿ. ತುಂಬಾ ಸಂತೋಷ. ಆಮೇಲೆ ನಿಮ್ಮ ಮಿತ್ರರಿಂದ ಎಲ್ಲ ಕೂತಿದ್ದೀರಾ? ಪ್ರಶ್ನೆ ಮಿತ್ರರಿಂದ ಇಲ್ಲ ಸರ್, ನನ್ನ ಮಿತ್ರರು ಪರಿಸರ ನನ್ನ ಮಿತ್ರ ಸರ್. ಇವಾಗ ಏನೇನ್ ಕೆಲಸ ಮಾಡ್ತೀರಿ ಸರ್? ಪರಿಸರ ಅಂದಾಕ್ಷಣ ಮರಗಿಡಗಳನ್ನು ಬೆಳಿತೀರಿ? ಹೌದು ಸರ್, ಮರಗಿಡಗಳ ಮಧ್ಯೆ ನಿಂತ್ಕೊಂಡು ಇವತ್ತೇನು ಆಕಸ್ಮಿಕವಾಗಿ ಕಾಲ್ ಸಿಕ್ಬಿಟ್ಟಿದೆ, ಬಹಳ ಸಂತೋಷ ಆಯ್ತು. ಆಕಸ್ಮಿಕ ಏನಲ್ಲ, ಪ್ರತಿನಿತ್ಯ ಕರೆ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಸಿಗ್ತಾ ಇರುತ್ತೆ. ಇವತ್ತು ಸಿಕ್ಬಿಡ್ತು ಸರ್, ಇವತ್ತು ತಮ್ಮ ಹತ್ರ ಮಾತಾಡ್ತಿರೋದ್ರ ಸೌಭಾಗ್ಯ. ತುಂಬಾ ಸಂತೋಷ. ಲಿಂಗರಾಜು ಮತ್ತೆ ರಾಮಕೃಷ್ಣ ಅಂತ ಎರಡು ಹೆಸರು ಹೇಳಿದ್ರೆ, ಹೌದು ಸರ್, ಎರಡು ತಮ್ಮವೇ ಹೆಸರು? ಎರಡು ಅಂದ್ರೆ ಸರ್, ಒಂದು ಇದು ಪೆಟ್ ನೇಮ್ ಅಂತಾರಲ್ಲ ಸರ್, ಒಂದು ಒಂದು ರೂಢ ನಾಮ, ವಾಡಿಕೆ ವಾಡಿಕೆ ಈ ತರ. ಎರಡು ಲಿಂಗರಾಜು ಅನ್ನೋದು ಸರಿಯಾದ ನಾಮ. ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಈಗ ಈ ಎರಡ ಹೆಸರು ಅಂದ್ರೆ ನನ್ನ ಎರಡ ಹೆಸರು ಇದೆ, ರಾಮಕೃಷ್ಣ ಲಿಂಗರಾಜು ಅಂತ. ಎರಡ ಹೆಸರು ಕರೀತಾರೆ ಊರಲ್ಲಿ. ಹೌದು ಸರ್, ಹೌದು, ತುಂಬಾ ಸಂತೋಷ. ಈಗ ಪರಿಸರ ಪ್ರೇಮಿಗಳಾದ ತಮಗೆ ಒಂದು ಪ್ರಶ್ನೆ ಹೇಳಿ ಸರ್. ವೇದಗಳು ಎಷ್ಟು ಮತ್ತು ಅವು ಯಾವುವು? ವೇದಗಳು ಸರ್ 4. ಸರಿ. ಋಗ್ವೇದ. ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಋಗ್ವೇದ, ಯಜುರ್ವೇದ, ಅಥರ್ವಣವೇದ ಮತ್ತು ಸಾಮವೇದ ಅಂತ ಅನ್ಕೊಂಡಿದ್ದೀನಿ. ಎರಡು ಒಂದೇ ಪ್ರಶ್ನೆಯಲ್ಲಿ ಎರಡು ಭಾಗ ಇತ್ತು, ಆ ಎರಡೂ ಭಾಗಕ್ಕೆ ಸರಿಯಾದ ಉತ್ತರವನ್ನು ಹೇಳಿದಿರಿ, ಮತ್ತೆ ಕರೆ ಮಾಡಿ ಸ್ಪಂದಿಸಿದ ತಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಹೇಳಿದ್ದಕ್ಕೆ ಅಭಿನಂದನೆಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ. ಎಂ ಪಿ ರೇಣುಕಾ ಅಂತ ಸರ್, ಅರಸೀಕೆರೆ ತಾಲೂಕು ಮಲ್ಲೇನಹಳ್ಳಿಯಿಂದ ಸರ್. ಮಲ್ಲೇನಹಳ್ಳಿ ಗ್ರಾಮದವರು ರೇಣುಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ತಮಗೆ ಪ್ರಶ್ನೆ ಕೇಳಿ ಸರ್, ಉತ್ತರ ಹೇಳಕ್ಕೆ ತಯಾರಿದ್ದೀರಿ? ಹಾ ಸರ್. ಹಾ ಸರ್. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಒಂದು ವಿಶೇಷವಾದ ಪೂಜೆಯನ್ನ ಆಚರಿಸ್ತಾರೆ, ದಕ್ಷಿಣ ಭಾರತದಲ್ಲಿ ಆಚರಿಸ್ತಾರೆ ಸ್ವಲ್ಪ ಕಡಿಮೆ, ದುರ್ಗಾ ಪೂಜೆ ಅಂತ ಅದರ ಹೆಸರು. ಅದು ಎಷ್ಟು ದಿವಸ ಆಚರಿಸ್ತಾರೆ? ನವರಾತ್ರಿ ಸರ್, ನವರಾತ್ರಿ ಬಂಗಾಳಿ ಬಂಗಾಳಿಯಲ್ಲಿ ದುರ್ಗಾ ಮಾತೆಯ ಪೂಜೆ. ದುರ್ಗಾ ಪೂಜೆ, ದುರ್ಗಾ ಪೂಜೆ. ಎಷ್ಟು ದಿವಸ ದಿನ ಅಲ್ವಾ ಸರ್, ನವರಾತ್ರಿಯಲ್ಲಿ ವಿಶೇಷವಾಗಿ ಆಚರಿಸುವಂತದ್ದು. ಆಚರಿಸ್ತಾರೆ, ಪ್ಲಸ್ ಕೊನೆಯ ದಿವಸಕ್ಕೆ ಕೊನೆ ದಿವಸನ ಇನ್ನೊಂದು ದಿವಸ ಆಚರಿಸ್ತಾರೆ, ಅದಕ್ಕೇನಂತ ಹೆಸರು? ವಿಜಯದಶಮಿ ಸರ್. ಹೌದು ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಮತ್ ನನಗೆ ಕೇಳ್ಬಿಟ್ರಿ, ವಿಜಯದಶಮಿನಾ ಅಂತ ಹೇಳಿ. ದಶಮಿ ಅಂದ್ರೆ ಮೈಸೂರಲ್ಲೂ ಕೂಡ ಅದು ಆಚರಣೆ ಮಾಡ್ತಾರೆ, ಅನುಮಾನ ಇತ್ತು. ತುಂಬಾ ಸಂತೋಷ, ಸರಿಯಾದ ಉತ್ತರವನ್ನು ಹೇಳಿದ್ರಿ. ರೇಣುಕಾ ಅಂದ್ರಿ ಅಲ್ವಾ? ಎಂಪಿ ರೇಣುಕಾ ಅಂತ ಸರ್. ನವರಾತ್ರಿಯಲ್ಲಿ ಪ್ರತಿ 9 ದೇವತೆಗಳಿರ್ತವೆ, ಕೋಶಪಾಂಡಿನಿ, ಚಂದ್ರಗಂಟ, ಶೈಲಪುತ್ರಿ, ಕಾಳರಾತ್ರಿ, ಈ ತರ 9 ದೇವತೆಗಳಿಗೆ ಒಂದೊಂದು ದಿನದ ವಿಶೇಷ ಪೂಜೆ ಇರುತ್ತೆ ಸರ್. 3-4 ಹೇಳಿದ್ರಿ, ಉಳಿದ ಗೊತ್ತಿದ್ರೆ ಹೇಳಿ. ಉಳಿದ ತಕ್ಷಣ ನೆನಪಾಗ್ತಾ ಇಲ್ಲ ಸರ್. ಕಾಳರಾತ್ರಿ, ಸಿದ್ಧಿದಾತ್ರಿ, ಕಾತ್ಯಾಯಿನಿ, ಗೌರಿ. ನೋಡಿದ್ರ, ಬೇರೆಯವ್ರಿಗೂ ಗೊತ್ತಾಗುತ್ತೆ ಅಲ್ವಾ? ತಕ್ಷಣಕ್ಕೆ ನೆನಪಾಗ್ತದೆ, ಒಟ್ಟು 9 ದೇವತೆಗಳದು. ಕೋಶಪಾಂಡಿನಿಂತ ಬರುತ್ತೆ. ಕಾಳರಾತ್ರಿ, ಸಿದ್ಧಿದಾತ್ರಿ, ಚಂದ್ರಗಂಟ. ಆಗ್ಲಿ ಆಗ್ಲಿ, ಸಂತೋಷ, ಕರೆ ಮಾಡಿ ಸರಿಯಾದ ಉತ್ತರವನ್ನು ಹೇಳಿದ್ರಿ. ನಮಸ್ಕಾರ, ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ರಸಪ್ರಶ್ನೆ. ಹಲೋ ಹಲೋ, ಆಕಾಶವಾಣಿ. ಆಕಾಶವಾಣಿನೇ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಿರಿ ತಾವು? ಹೌದು ಸರ್. ಎಲ್ಲಿಂದ ಕರೆ ಮಾಡಿದಿರಿ? ಹಾಸನ ಪೆನ್ಷನ್ ಮಾಲಿದಿಂದ ಲೋಕೇಶ್. ಹಾಸನದವರು ಲೋಕೇಶ್ ಅವರು. ನಿಮ್ಮ ರೇಡಿಯೋ ಪಕ್ಕದಲ್ಲಿದ್ದೀರಾ ನೀವು? ಹೌದು ಸರ್. ಸ್ವಲ್ಪ ವಾಲ್ಯೂ ಕಡಿಮೆ ಮಾಡ್ಕೊಳ್ಳಿ, ಶಬ್ದನ ಕಡಿಮೆ ಮಾಡ್ಕೊಳ್ಳಿ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಉತ್ತರ ಹೇಳೋದಕ್ಕೆ ತಯಾರಿದ್ದೀರಾ ಸಂಸ್ಕೃತಿ ವಿಚಾರದಲ್ಲಿ? ಹೌದು ಸರ್. ಪ್ರಶ್ನೆ, ಕಾಳಿದಾಸನು ಬರೆದ ಅತ್ಯಂತ ಜನಪ್ರಿಯ ನಾಟಕಗಳು, ಬಹಳಷ್ಟು ಬರೆದಿದ್ದಾರೆ, ಅತ್ಯಂತ ಜನಪ್ರಿಯವಾದ ನಾಟಕಗಳು ಇದಾವೆ? ಮೇಘದೂತ. ಸರಿಯಾದ ಉತ್ತರ. ಇನ್ನೊಂದು ಇನ್ನೊಂದು ನೆನಪಿಗೆ ಬರ್ತಾ ಇಲ್ಲ ಸರ್. ಇನ್ನೊಬ್ರು ಕೇಳೋಣ. ಕುಮಾರ ಸಂಭವ ಮತ್ತು ಮೇಘದೂತ. ಅಲ್ಲ, ಅತ್ಯಂತ ಜನಪ್ರಿಯ. ಇನ್ನೊಬ್ರು ಕೇಳೋಣ. ಒಂದು ಕರೆಯ ಸರಿಯಾಗಿ ಹೇಳಿದಿರಿ, ಇನ್ನೊಬ್ರು ಕೇಳೋಣ ಅಲ್ವಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಆಕಾಶವಾಣಿ ಸಂಸ್ಕೃತಿ. ದಯವಿಟ್ಟು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ ಆಕಾಶವಾಣಿ. ಹಲೋ, ನಮಸ್ತೆ ಆಕಾಶವಾಣಿ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಿದಿರಿ. ಇಂದು ರಸಪ್ರಶ್ನೆ ವಿಷಯ ಸಂಸ್ಕೃತಿ. ನಿಮಗೆ ಪ್ರಶ್ನೆ, ನಿಮ್ಮ ಹೆಸರು? ನಿಮ್ಮ ಹೆಸರು ಮತ್ತು ಊರು ಹೇಳಿ. ನಮ್ಮ ಹೆಸರು ಅರಸೀಕೆರೆ ತಾಲೂಕು ಗಣಸೆ ಬಳಿ ಕುಡ್ಕುಂದಿಯಿಂದ ವಿಕಾಸ್ ರಾಜು ಅಂತ ಹೇಳಿ. ಕುಡ್ಕುಂದಿ ಗ್ರಾಮದವರು. ಕುಡ್ಕುಂದಿ ಗ್ರಾಮ. ತುಂಬಾ ಸಂತೋಷ ವಿಕಾಸ್ ರಾಜು ಅವರು, ಹೊಸ ಚೆನ್ನಾಗಿದೆ ಹೆಸರು ವಿಕಾಸ್ ರಾಜು. ವಾಲ್ಯೂಮ್, ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಎಲ್ಲಿದ್ದೀರಿ? ರೇಡಿಯೋ ಕೇಳಿಸ್ಕೊಂತಾ ಇದ್ದೀರಾ? ಈಗ ಒಂದು ಪ್ರಶ್ನೆ ಕೇಳಿದೆ ಒಬ್ಬರಿಗೆ, ಒಂದು ಎರಡು ಉತ್ತರ, ಒಂದೇ ಪ್ರಶ್ನೆಯಲ್ಲಿ ಎರಡು ಉತ್ತರ ಇರುತ್ತೆ. ಕಾಳಿದಾಸ ಬರೆದ ಅತ್ಯಂತ ಜನಪ್ರಿಯ ನಾಟಕಗಳು ಯಾವುವು ಅಂತ ಒಂದು ಹೇಳಿದ್ರು, ಕೇಳಿಸ್ಕೊಂಡ್ರ? ಒಂದನ್ನ ಹೇಳಿದ್ರು. ಮೇಘದೂತ, ಋತುಸಂಹಾರ, ಕುಮಾರ ಸಂಭವ, ಮುಖ್ಯವಾದದ್ದು ಇನ್ನೊಂದಿದೆ, ಕಾಳಿದಾಸ ಅಂದ ತಕ್ಷಣ ಮುಂದಕ್ಕೆ ಅದು ಹೆಸರು ಬಂದೇ ಬಿಡುತ್ತೆ ಎಲ್ಲರಿಗೂ. ದುಷ್ಯಂತ ಶಾಕುಂತಲ ಯಾರು ಹೇಳ್ಕೊಟ್ಟ ಅಲ್ವಾ? ಇಲ್ಲ ಸರ್, ನಾನು ಕವಿರತ್ನ ಕಾಳಿದಾಸ ನಮ್ಮೂರಿನಲ್ಲಿ ನಾಟಕ ಮಾಡ್ತಾರೆ ನೋಡಿದ್ರ, ಅದ್ರಲ್ಲಿ ಕಾಳಿದಾಸ ಪಾತ್ರವನ್ನು ನಾನೇ ಮಾಡಿದೀನಿ. ನೋಡಿದ್ರ ಒಂದು 10-20 ವರ್ಷ ನಮ್ಮ ದಡಪ್ಪ ಮಾಡ್ತಾ ಇದ್ರು, ಅವರಾದ್ಮೇಲೆ ನಾನು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ. ಈಗ್ಲೂ ಮಾಡ್ತೀರಿ, ಮುಂದೇನು ಮಾಡ್ತೀರಾ? ಅದು ಚೀಟಿಯನ್ನ ಮಾಡ್ಕೊಂಡಿದ್ದೀವಿ ಸರ್. ತುಂಬಾ ಸಂತೋಷ, ಕಲೆ ಉಳಿಬೇಕು. ಊರಿನಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಾದಾಗ ಅದನ್ನ ಮಾಡ್ತೀವಿ. ಸಂತೋಷ, ಸಂತೋಷ. ಅಮೌಂಟ್ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿಯಾದ ಉತ್ತರವನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿ. ಇನ್ನೊಬ್ರು ಪುತ್ತೂರಿಂದ ಮಾಡಿದ್ರಲ್ಲ ಇವಾಗ, ಮೊದಲ ಕರೆ ಅವರದ್ದು? ಮೊದಲ ಕರೆ ಅವರದ್ದು? ಕೇಳಿಸ್ಕೊಂಡ್ರ ಮೊದಲ ಕರೆ ಯಾರದ್ದು ಅಂತ? ಅವರದ್ದಂತ ಕಾಣ್ತದೆ, ನಂಗೆ ಗೊತ್ತಿಲ್ಲ ಸರ್. ಗೊತ್ತುಂಟು, ಯಾಕೆ ಅಂದ್ರೆ ನಿಮ್ಮ ಹೆಸರಿನ ಮುಂದೆನೆ ಇರುತ್ತೆ ಆ ಹೆಸರು. ನಿಮ್ಮ ಹೆಸರು ಹೇಳಿ. ಸರಸ್ವತಿ ತಿಮ್ಮಪ್ಪ. ನೋಡಿ, ನಿಮ್ಮ ಮುಂದಿನ ಎರಡನೇ ಹಂತದ ಹೆಸರೇ ಮೊದಲು ಕರೆ ಮಾಡಿದ ಹೆಸರು. ಈಗ ನಿಮಗೆ ಪ್ರಶ್ನೆ. ಆಯ್ತು ಸರ್. ಭಾರತದಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಮೊದಲು ಯಾವ ಭಾಷೆಗೆ ನೀಡಲಾಯಿತು ಮತ್ತು ಯಾವಾಗ ನೀಡಲಾಯಿತು ಅಂತ ಹೇಳಿ. ಸಂಸ್ಕೃತದಲ್ಲಿ. ತಪ್ಪಿದೆ. ಇನ್ನೊಂದು ಆಪ್ಷನ್ ಕೊಡಬಹುದಾ? ಏನು? ತಮಿಳು. ಸರಿಯಾದ ಉತ್ತರ. ಎರಡನೇ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರವನ್ನು ಹೇಳಿದಿರಿ. ಭಾರತದಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ಮೊದಲು ತಮಿಳು ಭಾಷೆಗೆ ನೀಡಿದ್ದಾರೆ. ಯಾವ ವರ್ಷ ಅಂತ ಗೊತ್ತಾ? ಅದು ಗೊತ್ತಿಲ್ಲ ಸರ್. 2004. 2004. ತುಂಬಾ ಸಂತೋಷ, ಕರೆ ಮಾಡಿದಿರಿ, ಉತ್ತರ ಹೇಳಿದಿರಿ. ಧನ್ಯವಾದಗಳು, ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ಕಾರ ಆಕಾಶವಾಣಿ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಪಿಪಿ ಅಂತ ಸರ್. ವಿದ್ಯುತ್ ನಗರದಿಂದ. ಹಾಸನ? ವಿದ್ಯುತ್ ನಗರ. ವಿದ್ಯುತ್ ನಗರ, ಸಾಲ್ಗಾಮಿ ರಸ್ತೆನಾ? ಹೌದು ಸರ್. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಿರಿ, ಉತ್ತರ ಹೇಳೋದಕ್ಕೆ ತಯಾರಾಗಿದ್ದೀರಿ. ಸುರೇಶ್ ಅಂದ್ರಿ ಅಲ್ವಾ? ಹೌದು ಸರ್, ಸುರೇಶ್. ತಮಗೆ ಪ್ರಶ್ನೆ, ತಾವ್ ಏನ್ ವೃತ್ತಿ ಮಾಡ್ತೀರಿ? ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ಟೀಚರ್ ಆದ್ರೆ ತುಂಬಾನೇ ವಿಚಾರಗಳು ಗೊತ್ತಿರುತ್ತೆ. ಹಾಗಾಗಿ ನಿಮಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ರಾಷ್ಟ್ರ ಪಕ್ಷಿ ಡ್ಯಾಶ್ ನಮ್ಮ ಭಾರತದ. ರಾಷ್ಟ್ರ ಪಕ್ಷಿ ಡ್ಯಾಶ್ ಡ್ಯಾಶ್ ಅಂದ್ರೆ ನೀವು ಉತ್ತರ ಹೇಳಬೇಕು. ನವಿಲು ಸರ್. ಹಾಗೇನೆ ಕರ್ನಾಟಕಕ್ಕೂ ಸಹ ಒಂದು ರಾಜ್ಯ ಪಕ್ಷಿ ಇದೆ ಡ್ಯಾಶ್. ಹೇಳಿ ಯಾವುದು? ನೀಲಕಂಠ. ಹೌದು, ತುಂಬಾ ಸಂತೋಷ, ಸರಿಯಾದ ಉತ್ತರವನ್ನು ಹೇಳಿದಿರಿ. ಯಾಕೆಂದ್ರೆ ನೀವು ಶಿಕ್ಷಕರಾಗಿದ್ದೀರಿ, ಮಕ್ಕಳಿಗೆ ಬಹಳಷ್ಟು ಹೇಳ್ಕೊಡ್ತೀರಿ ಇಂಥದ್ದು ವಿಚಾರಗಳನ್ನ ಅಲ್ವಾ. ಸರಿಯಾದ ಉತ್ತರವನ್ನ ಹೇಳಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ. ಇನ್ನೊಂದು ಪ್ರಶ್ನೆ ಹೇಳುವ ಸರ್? ಮುಂದಿನ ಅವರಿಗೆ ಕೇಳೋಣ ಅಲ್ವಾ, ಬಹಳಷ್ಟು ಜನ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ರಸಪ್ರಶ್ನೆ ಕಾರ್ಯಕ್ರಮ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಶ್ರವಣವಳದಿಂದ ವಸಂತಪ್ಪ. ವಸಂತಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಒಂದು ನಿಮಗೇನೆ ಪ್ರಶ್ನೆ ಕೇಳಿ. ಏನು ವೃತ್ತಿ ತಮ್ದು? ಉಪಾಧ್ಯಾಯರು. ಸಾಮಾನ್ಯವಾಗಿ ಶಿಕ್ಷಕರು ಬಹಳಷ್ಟು ಮಾಡ್ತಾರೆ, ಕರೆ ಮಾಡ್ತಾರೆ, ಮತ್ತೆ ಜ್ಞಾನ ಹೊಂದಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸಿ ಭಾಗವಹಿಸಿ ಉತ್ತರಗಳೆಲ್ಲ ಗೊತ್ತಿರುತ್ತಲ್ಲ. ಲಕ್ಷದ್ವೀಪ ಸಮೂಹ ಅದು ಎಲ್ಲಿದೆ? ಅಂಡಮಾನ್ ಮತ್ತು ನಿಕೋಬಾರ್. ಅದು ಒಂದು ಸಮೂಹ, ಅದು ದ್ವೀಪ ಸಮೂಹ. ಅರಬ್ಬಿ ಸಮುದ್ರದಲ್ಲಿ. ಅರಬ್ಬಿ ಸಮುದ್ರದಲ್ಲಿರೋದು ಲಕ್ಷದ್ವೀಪ ಸಮೂಹ. ನೀವು ಮೊದಲು ಹೇಳಿದ್ದು ಬಂಗಾಳ ಕೊಲ್ಲಿನಲ್ಲಿದೆ. ಈಗ ಪ್ರಶ್ನೆ, ಲಕ್ಷದ್ವೀಪ ಸಮೂಹದಲ್ಲಿ ಮಾತನಾಡುವ ಭಾಷೆ ಯಾವುದು? ಹೆಚ್ಚಾಗಿ ತುಳು ಭಾಷೆ ಮಾತಾಡ್ತಾರೆ. ಯಾವುದು? ತುಳು ಭಾಷೆ. ಅಲ್ಲ ಅಲ್ಲ, ತುಳು ಭಾಷೆ ಯಾಕೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಮಂಗಳೂರಿಗೆ ಹತ್ತಿರವಾಗಿದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಅಲ್ವಾ? ಅಂದಾಜ್ ಮೇಲೆ ಹೇಳ್ತಾ ಇದ್ರಿ. ಅಲ್ವಾ? ನೋಡೋಣ ಮುಂದಿನ ನಮ್ಮ ಶ್ರೋತೃಗಳು ಯಾವ ಉತ್ತರನ ಹೇಳ್ತಾರೆ ನೋಡೋಣ ಅಲ್ವಾ. ತಮಿಳು ಭಾಷೆ ಮಾತಾಡೋ ಇದರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತೆ. ಮುಖ್ಯವಾಗಿ ನಾನು ಹೇಳಿದ್ದು ಮುಖ್ಯವಾಗಿ ತಮಿಳು, ತಮಿಳು ಇರೋದು ಅಂಡಮಾನ್ ಮತ್ತು ನಿಕೋಬಾರ್ ಅದ ಆ ಕಡೆಗೆ, ಏನು ಬಂಗಾಳ ಕೊಲ್ಲಿಗೆ ಅಲ್ವಾ. ಸರಿ, ಮುಂದಿನ ಕರೆಯನ್ನು ನೋಡೋಣ, ಅವರು ಉತ್ತರ ಹೇಳ್ತಾರೆ ನೋಡೋಣ. ಅಷ್ಟೊತ್ತಿಗೆ ಕಂಡಿಡಿದಿರ್ತಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಕೇಳಿಸ್ಲಿಲ್ಲ. ನಂದಕುಮಾರ್ ಅಂತ. ಈಗ ಒಂದ್ಸಲ ಮಾಡಿದ್ರ ತಾವು ನಂದಕುಮಾರ್ ಕರೆ ಮಾಡಿದ್ರ? ಒಂಚೂರು ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ ರೇಡಿಯೋದು. ಇಲ್ಲ, ಇನ್ನೂ ಕಡಿಮೆ ಮಾಡ್ಬೇಕು. ಈಗ ಒಂದು ಪ್ರಶ್ನೆ ಕೇಳಿದೆ ಆಗ್ಲೇ ಒಬ್ಬ ಶ್ರೋತೃ ಅವರಿಗೆ. ಏನು ಅದು ಸರಿನೇ, ಆದ್ರೆ ಅದನ್ನ ಸರಿಯಾಗಿ ಹೇಳ್ಬೇಕಲ್ವಾ? ಅಲ್ಲಿ ಮಲಯಾಳಿ, ಮಲಯಾಳಂ, ಮಲಯಾಳಂ ಭಾಷೆ ಅಲ್ಲಿ ಹೆಚ್ಚು ಕಡಿಮೆ ವ್ಯಾವಹಾರಿಕ ಭಾಷೆ ಆಗಿರುತ್ತೆ. ಇತರೆ ಭಾಷೆನೂ ಇರುತ್ತೆ, ಕನ್ನಡನೂ ಇದೆ ಸ್ವಲ್ಪ ಸ್ವಲ್ಪ. ಆದರೆ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ. ಹಲೋ, ಇದೇ ಪ್ರಶ್ನೆ ಮತ್ತೊಬ್ಬರಿಗೆ ಕೇಳ್ತೀನಿ, ಅದು ಕೇಳಿಸ್ತಾ ಇಲ್ಲ ಇವರ ಒಂದು ಉತ್ತರಗಳು. ನಮಸ್ಕಾರ, ರಸಪ್ರಶ್ನೆ. ನಮಸ್ತೆ ಸರ್. ತಮ್ಮ ಹೆಸರು? ಪ್ರಕಾಶ್, ಸಿಕ್ಕಿ ಹಾಸನಿಂದ. ಹಾಸನದ ಅವರು, ಪ್ರಕಾಶ್ ಅವರು, ಈಗ ಒಂದು ಪ್ರಶ್ನೆ ಕೇಳಿದೆ, ಅವರು ಅಲ್ಪ ಸ್ವಲ್ಪ ಉತ್ತರ ಹೇಳಿದ್ದಾರೆ, ಆದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಮುಂದಕ್ಕಿದೆ ಪ್ರಶ್ನೆ. ಲಕ್ಷದ್ವೀಪ್ ಸಮೂಹದಲ್ಲಿ ಮಾತನಾಡುವ ಭಾಷೆ ಒಬ್ರು ಹೇಳಿದ್ರು ನಮ್ಮ ಶ್ರೋತೃಗಳು, ಯಾವ್ದು ಹೇಳಿ? ಮಲಯಾಳಂ ಅಂತ. ಹೌದು ಹೌದು, ಮಲಯಾಳಂ ಹೇಳಿದ್ರು. ಅಲ್ಲಿ ಲಕ್ಷದ್ವೀಪ್ ಸಮೂಹದಲ್ಲಿ ಎಷ್ಟು ದ್ವೀಪಗಳಿದ್ದಾವೆ? ಎಷ್ಟಿದೆ? ಅಲ್ಲ, ನಾನು ಹೇಳೋ ಎಷ್ಟು ದ್ವೀಪ ಇದೆ ಅಂತ. ಲಕ್ಷದ್ವೀಪ ಸಮೂಹ ಅಂತ ಅದಕ್ಕೆ ಹೆಸರು. ಎಷ್ಟಿದಾವೆ? ಮೂವತ್ತಾರಿದಾವೆ. ಅಲ್ಲಿ ಮಲಯಾಳಂ ಭಾಷೆ ಒಂದು ಆಡಳಿತಾತ್ಮಕ ಭಾಷೆ ಆಗಿದ್ರೂ ಸಹ ಅಲ್ಲಿ ಸ್ಥಳೀಯವಾಗಿ ಮಹಲ್ ಅನ್ನೋ ಭಾಷೆನ ಮಿನಿಕಾಯ್ ಐಲ್ಯಾಂಡ್ ಅಂತ ಒಂದಿದೆ, ಕವರತ್ತಿ ಅಂತ ಕೇಂದ್ರ ಸ್ಥಾನ ಇದೆ. ಮಲಯಾಳಂ ಅಲ್ಲಿ ಅಧಿಕೃತ ಭಾಷೆ, ಎಲ್ಲ ಮಾತಾಡ್ತಾರೆ. ಆದ್ರೆ ಮಿನಿಕಾಯ್ ಐಲ್ಯಾಂಡ್ ಅಂತ ಮೂಲ ನಿವಾಸಿಗಳಲ್ಲಿ ಇರ್ತಾರಲ್ಲ, ಮಹಲ್ ಅನ್ನೋ ಭಾಷೆನ ಮಾತಾಡ್ತಾರೆ ಮಿನಿಕಾಯ್ ಐಲ್ಯಾಂಡ್ ಅಂತ. ಇನ್ನೊಂದು ಕವರತ್ತಿ, ಅದು ಕೇಂದ್ರ ಸ್ಥಾನ, ಆ ದ್ವೀಪ ಸಮೂಹಕ್ಕೆ ಕೇಂದ್ರ ಕವರತ್ತಿ. ಇನ್ನ ಇತರೆ 36-37 ದ್ವೀಪ ಸಮೂಹಗಳು ಅಲ್ಲಿ ಇದಾವೆ. ತುಂಬಾ ಚೆನ್ನಾಗಿರುತ್ತೆ ಅದು, ಟೂರಿಸಂ ಪ್ಲೇಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ತಮಗೆ ಪ್ರಶ್ನೆ ಉತ್ತರ ಹೇಳಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಆಕಾಶವಾಣಿ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಸರ್, ನಿಮ್ಮ ಹೆಸರು ತಮ್ಮಯ್ಯಪ್ಪ ಅಂತ. ಯಾವ ಊರಿಂದ ಕರೆ ಮಾಡಿದಿರಿ? ಸೋಮಶೇತ್ರಿ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಹೌದು ಹೌದು, ಅರಸೀಕೆರೆ ತಾಲೂಕು ಅಂದ ತಕ್ಷಣ ಹಾಸನ ಜಿಲ್ಲೆಗೆ ಬಂದ್ಬಿಡುತ್ತಲ್ವಾ? ಸಂತೋಷ. ತಮ್ಮ ವೃತ್ತಿ? ನೀವು ಪ್ರೋಗ್ರಾಮ್ ನಡೆಸ್ಕೊಡ್ತೀರಲ್ಲ, ಬಾರಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮಗೆ ಈ ನೀವು ಹೇಳ್ತಿರೋದು ನಮ್ಗೇನೋ ಗೊತ್ತಲ್ಲ, ಆದ್ರೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಆಸೆಯಿಂದ ಮಾಡಿದೆ ಸರ್. ರೇಡಿಯೋನೇ ಹಾಗೆ ಅಲ್ವೇ? ಹೌದು, ಅದಕ್ಕೆ ರೇಡಿಯೋ ಭಾಷೆ ಅಂತ ಹೆಸರು. ತುಂಬಾ ಸಂತೋಷ ಕರೆ ಮಾಡಿದಿರಿ. ಒಂದು ತಮಗೆ ಪ್ರಶ್ನೆ. ಶಾಸ್ತ್ರೀಯ ನೃತ್ಯವು ಸರ್? ನಮಗೆ ಶಾಸ್ತ್ರಿ ಪಾಸ್ತ್ರಿ ಯಾವ್ದು ಗೊತ್ತ ಸರ್, ನಾವು ಓದಿರೋ 5ನೇ ಕ್ಲಾಸ್. ನೀವು ಮಾತಾಡ್ತಾರ ತುಂಬಾ ಚೆನ್ನಾಗಿತ್ತಲ್ಲ. ಹೋಗ್ಲಪ್ಪ, ಹಂಗಾಗಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಮಾಡಿದೆ ಸರ್. ಹೋಗ್ಲಿ, ನಿಮ್ 5ನೇ ಕ್ಲಾಸ್ಗೆ ಒಂದು ಪ್ರಶ್ನೆ ಕೇಳ್ತೀನಪ್ಪ. ನೀವು ಸಾಮಾನ್ಯವಾಗಿ ಸ್ಕೂಲ್ಗೆ ಹೊರಡ್ತೀರಿ, 1ರಿಂದ 5ನೇ ಕ್ಲಾಸ್ ಗಂಟೆ ಓದಿದಿರಿ, ಒಂದಕ್ಕಿಂತ ಮೊದಲು ಕೂಲಿ ಮಠದಲ್ಲಿ ಓದಿರ್ತೀರಿ ಅಲ್ವಾ? ಸಾಮಾನ್ಯವಾಗಿ ವಿದ್ಯೆಗೆ ಯಾವ ಒಂದು ದೇವರನ್ನ ಇದ್ದಕ್ಕಿದ್ದ ಹಾಗೆ ತಕ್ಷಣದಲ್ಲಿ ಜ್ಞಾಪಕ ಬರುತ್ತೆ ಪೂಜೆ ಮಾಡ್ತೀರಿ ಮೊದಲು, ಯಾವುದೇ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ, ಒಂದು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೆ ಯಾವ ದೇವರನ್ನ ಪೂಜೆ ಮಾಡ್ತೀರಿ? ಅಲ್ಲಿ ನಿಮ್ ಸ್ಥಳೀಯವಾಗಿ ಹೇಳಿದ್ರಿ, ನಿಜವಾಗಿ ಯಾವುದೇ ಒಂದು ಕೆಲಸದ ಪ್ರಾರಂಭ ಮತ್ತು ವಿದ್ಯೆ, ವಿದ್ಯೆ ಅಂದ ತಕ್ಷಣ ಮುಂದಕ್ಕೆ ಅದು ಬಂದೇ ಬಿಡುತ್ತೆ ದೇವರ ಹೆಸರು. ಹೌದು ಹೌದು ಹೌದು, ಅದನ್ನ ನಿಮ್ ಬಾಯಿನಲ್ಲಿ ಹೇಳಿಸ್ಬೇಕು ಅಂತಾನೆ ಇಷ್ಟೆಲ್ಲ ಇದ್ ಮಾಡಿದ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ರಿ. ಮಾತಾಡ್ಬೇಕು ಅಂತ ಆಸೆ ಸರ್. ಇದು ಆಕಾಶವಾಣಿ ಅಲ್ವೇ? ಸಂತೋಷ ಸಂತೋಷ. ನಮಸ್ಕಾರ ನಮಸ್ಕಾರ ಆಕಾಶವಾಣಿ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ರೂಪ ಅಂತ. ಮಡಬಲಿಂದ. ಮಡಬಲು ಗ್ರಾಮ. ಅರಸೀಕೆರೆ ತಾಲೂಕಾ? ಏನ್ ಸರ್? ಅರಸೀಕೆರೆ ತಾಲೂಕಾ? ಇಲ್ಲ ಸರ್, ಆಲೂರು ತಾಲೂಕು ಪಾಳ್ಯ ಹೋಬಳಿ. ತಾಲೂಕು ಪಾಳ್ಯ ಹೋಬಳಿ. ಪಾಳ್ಯದಿಂದ ಎಷ್ಟು ದೂರ ಇದೆ ಸರ್? ಒಂದು 10 ಕಿಲೋಮೀಟರ್. ಮತ್ತೆ ಅರೆಹಳ್ಳದ ಕೊಪ್ಪಲು ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಆನೆಗಳು ಜಾಸ್ತಿ ಅಂತ ಕೇಳಿದೀನಿ ಸರ್. ಈ ಸೈಡ್ ಬರಲ್ಲ ಸರ್ ಅವಳ್ಳಿ? ಹೌದಾ, ನಿಮ್ ಸೈಡ್ ಬರಲ್ಲ ಸರ್? ಸರ್ ಅದು ಬಾಳುಪೇಟೆ ಪಾಳ್ಯದಿಂದ ಇರುತ್ತೆ, ಸೆಂಟರ್ ಇದೆ ಸರ್. ಪಾಳ್ಯದಿಂದ ಪಶ್ಚಿಮಕ್ಕಿದೆ ಅದು, ಅಲ್ಲ ದಕ್ಷಿಣಕ್ಕೆ. ಸರಿ, ಈಗ ನಿಮ್ಗೆ ಪ್ರಶ್ನೆ. ಶಾಸ್ತ್ರೀಯ ನೃತ್ಯವು ಭಾರತದ ಯಾವ ರಾಜ್ಯದಲ್ಲಿ ಜನ್ಮ ತಳೆದಿದೆ ಅಂತ ಹೇಳಿ. ಶಾಸ್ತ್ರೀಯ ನೃತ್ಯ, ಈಗ ನೃತ್ಯ ಅಂದ ತಕ್ಷಣ ಬಹಳಷ್ಟು ನೃತ್ಯಗಳು ಎಲ್ಲ ಇದಾವೆ ನಮ್ಮ ಕರ್ನಾಟಕ ತಮಿಳ್ನಾಡುಗಳಲ್ಲಿ ಒಂದಿದೆ, ಇದು ಯಾವ್ದಪ್ಪ ಕೇರಳದಲ್ಲಿ ಇದೆ, ಬೇರೆ ಇದೆ ಮಹಾರಾಷ್ಟ್ರದಲ್ಲಿ, ಬೇರೆ ಇದೆ ಹೀಗೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಇದೆ. ಯಾವ ರಾಜ್ಯದಲ್ಲಿ, ಮೂಲತಃ ಯಾವ ರಾಜ್ಯದಲ್ಲಿ ಜನ್ಮ ತಾಳ್ತು ಅಂತ ಹೇಳಿ. ಗೊತ್ತಾಯ್ತಾ ಇಲ್ಲ ಅಲ್ವಾ? ಮುಂದಿನ ಶ್ರೋತೃಗಳು ಹೇಳ್ತಾರೆ, ಅಷ್ಟೊತ್ತಿ ಕಲ್ಲು ಕಂಡಿಡ್ಕೊಂಡಿರ್ತಾರೆ, ಹೇಳ್ತಾರೆ. ಧನ್ಯವಾದಗಳು ಕರೆ ಮಾಡಿದ, ಧನ್ಯವಾದಗಳು. ನಮಸ್ಕಾರ ಆಕಾಶವಾಣಿ. ಹಲೋ. ನಮಸ್ಕಾರ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಕರೆಗಳು ಬರ್ತಾ ಇದೆ. ನಮಸ್ಕಾರ. ನಮಸ್ಕಾರ ಆಕಾಶವಾಣಿ. ಹಲೋ. ನಮಸ್ಕಾರ. ಕೇಳಿಸ್ತಾ ಇಲ್ವಾ? ನೋಡಿ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡ್ರೆ ಕೇಳಿಸುತ್ತೆ. ಕಡಿಮೆ ಮಾಡಿ, ಕಡಿಮೆ ಮಾಡಿ. ಮತ್ತೆ ಬರ್ತಾ ಇದೆ. ತಮ್ಮ ಹೆಸರು? ಭೈರವಿ ಅಂತ. ಬೋಚೇಲಿ. ಭೈರವಿ ಯಾವೂರಿಂದ? ಬೋಚೇಲಿಯಿಂದ. ಯಾವ ತಾಲೂಕು? ತಿಪ್ಪೂರು ತಾಲೂಕು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ಇಷ್ಟೊತ್ತಿಗೆ ನಿಮ್ಗೆ ಈ ಪ್ರಶ್ನೆ ಗೊತ್ತಾಗಿದೆ, ಶಾಸ್ತ್ರೀಯ ನೃತ್ಯ ಭಾರತದ ಯಾವ ರಾಜ್ಯದಲ್ಲಿ ಜನ್ಮ ತಳೆದಿದೆ ಅಂತ ಹೇಳಿ ತಮಗೆ ಗೊತ್ತಿರುತ್ತೆ. ಹೆಚ್ಚು ಕಡಿಮೆ ಕಂಡಿಡ್ದಿರ್ತೀರಿ, ಹೇಳ್ಬಿಡಿ ಮತ್ತೆ ಉತ್ತರ. ಉತ್ತರ ಹೇಳ್ಬಿಡಿ. ಗೊತ್ತಾಯ್ತಾ ಇಲ್ಲ. ಮುಂದಿನ ಶ್ರೋತೃ ಹೇಳ್ತಾರೆ, ಅವರು ಹೇಳದೆ ಇದ್ರೆ ನಾನೇ ಹೇಳ್ಬಿಡ್ತೀನಿ. ಆಗ್ಬೋದಾ? ಧನ್ಯವಾದಗಳು. ನಮಸ್ಕಾರ ಆಕಾಶವಾಣಿ. ನಮಸ್ಕಾರ ಆಕಾಶವಾಣಿ. ಹಲೋ ಸರ್, ನಮಸ್ತೆ. ನಾವು ರೂಪಾ ಕುಮಾರ್, ಪಡುವಳಲಿಂದ ಸರ್. ಹೀಗೆ ಹೇಳಬೇಕು, ತಕ್ಷಣ ತಮ್ಮ ಪರಿಚಯ ಮಾಡ್ಕೊಟ್ಬಿಟ್ರೆ ಬೇಗ ಬೇಗ ಪ್ರಶ್ನೆ ಕೇಳ್ಬಿಡ್ಬೋದು. ಪ್ರಶ್ನೆ ಈಗಾಗಲೇ ಕೇಳಿದೀನಿ. ಕೇಳಿದೀನಿ ಸರ್. ಹೇಳಿ ಮತ್ತೆ ಉತ್ತರ ಪ್ರಶ್ನೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ತಮಿಳ್ನಾಡು ಇರ್ಬೋದು ಸರ್. ಇರಬಹುದು ಅಂತ ಹೇಳ್ತೀರಿ, ಆದ್ರೂ ಉತ್ತರ ಹೇಳ್ತೀನಿ, ಅದು ಅಲ್ಲ ತಪ್ಪು. ಇಲ್ಲ, ಆಂಧ್ರಪ್ರದೇಶ. ಅದು ಅಲ್ಲ, ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಯ್ತಾ ಹೋಗ್ಬೇಕು, ಹಂಗೆ ಹಂತ ಹಂತವಾಗಿ ಮೇಲಕ್ಕೆ ಹೋಗ್ಬೇಕು. ಹೇಳ್ಬಿಡ್ತೀನಿ ಅತ್ಲಗೆ. ಶಾಸ್ತ್ರೀಯ ನೃತ್ಯ ಭಾರತದ ಅಸ್ಸಾಂ ರಾಜ್ಯದಲ್ಲಿ ಮೂಲತಃ ಜನ್ಮ ತಾಳು, ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಣೆ ಆಗಿ, ಅವಾಗ ರಾಜ್ಯಗಳು ಇರಲಿಲ್ಲ, ಹಿಂದಿನ ಕಾಲದಲ್ಲಿ ಪ್ರಾಂತ್ಯಗಳು ಅಂತ ಇದ್ವು, ಆಮೇಲೆ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಅದು ವಿಸ್ತರಣೆಯಾಗಿ ಬೇರೆ ಬೇರೆ ರೂಪವನ್ನು ತಾಳಿ ಹಲವಾರು ರೀತಿಯಲ್ಲಿ ನೃತ್ಯಗಳಾಗಿ ವಿಂಗಡಣೆಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಾಂ ರಾಜ್ಯ. ನಮಸ್ಕಾರ. ನಮಸ್ಕಾರ ಆಕಾಶವಾಣಿ. ನಮಸ್ಕಾರ ಆಕಾಶವಾಣಿ. ನಮಸ್ಕಾರ ಸರ್. ತಮ್ಮ ಹೆಸರು? ಕೃಷ್ಣಕುಮಾರ್. ಕೃಷ್ಣಕುಮಾರ್ ಅವರು, ಈಗ ಫೋನ್ ಮಾಡಿದ್ರ ತಾವು? ಒಂದ್ಸಲ ಇಲ್ಲ ಸರ್. ಇದೇ ಮೊದಲೇ ಕರನ? ಯಾವ ಊರಿಂದ ತಾವು ಕರೆ ಮಾಡಿರೋದು? ಇಲ್ಲಿ ಹಾಸನ ಉದಯಗಿರಿ. ಹಾಸನದ ಉದಯಗಿರಿ ಬಡಾವಣೆಯಿಂದ. ತಮಗೆ ಪ್ರಶ್ನೆ. ಪ್ರಶ್ನೆ ಅದೇನು, ಬೇರೆ ಹಾಕೊಂಡಿದ್ದೀರಿ? ಸರ್, ಇಲ್ಲಿ ಪಕ್ಕದಲ್ಲಿ ಗೃಹ ಪ್ರವೇಶ ನಡೀತಾ ಇದೆ. ಅವರು ಮೈಕ್ ಹಾಕಿದ್ದಾರೆ ಅಲ್ವಾ? ಪ್ರಶ್ನೆ ಕೇಳಿಸುತ್ತಾ ನಿಮಗೆ ಗೊತ್ತಾಗುತ್ತಾ? ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ? ಕಾವೇರಿ. ಅಲ್ಲ ಅಂದ್ರೆ ನಮ್ಮ ಹತ್ರ ಇದೆ ಅಂದ್ಬಿಟ್ಟು ತಕ್ಷಣ ಹೇಳ್ಬಿಡದಾ ಅಲ್ವಾ? ಸರಿ, ಅದು ನಿಮ್ಮ ವಾಯ್ಸ್ ಶರಾವತಿ ಸರ್. ಈಗ ಸ್ವಲ್ಪ ಬೇರೆಯವರು ಯಾರೋ ಇದೇ ವಾಯ್ಸಲ್ಲಿ ಮಾತಾಡಿದ್ರು ಲಿಂಗರಾಜು ಅಂತ ಹೇಳಿ. ಇರ್ಲಿ, ಪರವಾಗಿಲ್ಲ, ಮುಂದಿನ ಶ್ರೋತೃಗೆ ವರ್ಗಾವಣೆ ಮಾಡ್ತೀನಿ ಪ್ರಶ್ನೆನ. ಸರಿ, ಧನ್ಯವಾದಗಳು. ನಮಸ್ಕಾರ ಆಕಾಶವಾಣಿ. ಹಲೋ, ನಮಸ್ಕಾರ. ಕಡೂರ್ ತಾಲೂಕು ಕುಳಿಗೆರೆಯಿಂದ ಮನ್ವಿತಾ. ಹೇಗೆ ಕೇಳಿಸ್ಕೊತೀರಿ ರೇಡಿಯೋನ? ನಾಲ್ಕನೇ ತರಗತಿ ಓದ್ತಾ ಇದ್ದೀರಿ ಮನ್ವಿತಾ. ರೇಡಿಯೋ ಹೇಗೆ ಕೇಳಿಸ್ಕೊತೀರಿ? ಹೇಗೆ ಕೇಳಿಸ್ಕೊತೀರಿ? ಅದು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಅಥವಾ ಗೋಡೆಗೆ ನೇತಾಕಿ ಕೇಳಿಸ್ಕೊಂತೀರಾ? ಈಗಾಗಲೇ ನಿಮಗೆ ಪ್ರಶ್ನೆಗಳು ಬಂದಿರುತ್ತೆ, ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ. ಈ ಪ್ರಶ್ನೆ ಮತ್ತೆ ನಿಮಗೆ ಕೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ತುಂಗಭದ್ರಾ ನದಿ. ಅಲ್ಲ, ಅದ್ರ ಅಕ್ಕಪಕ್ಕದಲ್ಲೇ ಇದೆ. ಭದ್ರಾ ನದಿ. ಅಲ್ಲ, ಅಂದ್ರೆ ಅರ್ಧ ತುಂಡ ಹಾಕಿದ್ರಿ ತುಂಗಾ ಮತ್ತು ಭದ್ರನ ಅರ್ಧ ತುಂಡ ಹಾಕ್ಬಿಟ್ಟು ಹೇಳ್ತಾ ಇದ್ರಿ ಅಲ್ವಾ? ಇರ್ಲಿ, ಇನ್ನೊಬ್ಬರಿಗೆ. ಗಂಗಾ ನದಿ ಉತ್ತರ ಭಾರತದಲ್ಲಲ್ವಾ, ಕರ್ನಾಟಕದಲ್ಲಿ ನಾನು ಕೇಳ್ತಾ ಇರೋದು. ಇರ್ಲಿ, ಬೇರೆ ಪ್ರಶ್ನೆ ಕೇಳ್ತೀರಾ? ಬೇಡ ಬೇಡ ಬೇಡ, ಹೋಗ್ಲಪ್ಪ. ನೀವು ಟಿವಿ ನೋಡ್ತೀರಾ? ನೋಡಲ್ವಾ, ಟಿವಿ ಕಾರ್ಯಕ್ರಮಗಳು ನೋಡಲ್ಲ. ನೋಡಲ್ಲ, ಬರೀ ರೇಡಿಯೋ ಮಾತ್ರ ಕೇಳ್ತೀರಿ, ಪುಸ್ತಕಗಳನ್ನು ಓದ್ತೀರಿ. ಹಂಗಾದ್ರೆ ಪ್ರಶ್ನೆ ವರ್ಗಾವಣೆ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ ಆಕಾಶವಾಣಿ. ನಮಸ್ಕಾರ, ತಮ್ಮ ಹೆಸರು? ತುಂಬಾ ಸಂತೋಷ, ಎಲ್ಲರೂ ಕೇಳಿಸ್ಕೊಂತ ಇದ್ದೀರಿ. ವಸಂತ ಕುಮಾರಿ, ಸಿಟಿ ಚಂದ್ರಶೇಖರ್, ಸುಮಾ ದರ್ಶನ್ ಅಲ್ವಾ ಕೇಳಿಸ್ಕೊತಾ ಇದ್ದೀರಿ ಅಲ್ವಾ? ನಿಮಗೆ ಪ್ರಶ್ನೆ ಈಗಾಗಲೇ ಹೇಳಿದ್ದೀನಿ. ಕರ್ನಾಟಕದಲ್ಲಿ ಕೇಳಿಸ್ತಾ ಇದೆಯಾ? ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದದ ನದಿ ಕೇಳಿಸ್ತಾ ಇಲ್ಲ. ಅಲ್ಲಿ ನೆಟ್ವರ್ಕ್ ಇಲ್ಲ ನಿಮ್ಮ ಬೆಟ್ಟ ಪ್ರದೇಶದಲ್ಲಿ. ಹೌದು, ಸರಿಯಾದ ಉತ್ತರವನ್ನು ಹೇಳಿದ್ರಿ, ಆಯ್ಕೆ ಮಾಡಿದ್ರಿ, ತುಂಬಾ ಸಂತೋಷ. ತಮಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ನಿಮಗೆ ಸಂಬಂಧಪಟ್ಟದ್ದೆ. ಈಗ ನೀವು ಇನ್ನೊಬ್ರಿಗೆ ಕೇಳಿದ್ನಲ್ಲ, ನೀವು ಟಿವಿ ನೋಡ್ತೀರಾ ಅಂತ, ಹಾಗೆ ನೀವು ಟಿವಿ ಕಾರ್ಯಕ್ರಮಗಳನ್ನು ನೋಡ್ತೀರಾ? ಈ ಚಂದನ ದೂರದರ್ಶನ, ಚಂದನ ಅಲ್ಲ ದೂರದರ್ಶನ, ಚಂದನ. ಹೌದೌದು, ಚಂದನಗಿಂತ ಮೊದಲು ದೂರದರ್ಶನ. ಅದು ವರ್ಣದಲ್ಲಿ ಯಾವಾಗ ಪ್ರಸಾರ ಪ್ರಾರಂಭ ಮಾಡ್ತು? ಭಾರತದಲ್ಲಿ ಪ್ರಸಾರ ಪ್ರಾರಂಭ ಮಾಡ್ತು. ವರ್ಣ ವರ್ಣ ಬಣ್ಣದಲ್ಲಿ ಬಣ್ಣದಲ್ಲ ಬಣ್ಣದಲ್ಲಿ ಮೊದಲು ಬಣ್ಣದ ಟಿವಿ ಬಣ್ಣದ ಪ್ರಸಾರ ಇರಲಿಲ್ಲ. ಅದಕ್ಕೆ ಎರಡು ಸೇರಿಸಿಕೊಂಡ್ರೆ ನಿಮ್ಮ ಉತ್ತರ ಸರಿ ಹೋಗ್ಬಿಡ್ತದೆ. ಎಷ್ಟು? ಎಂಬತ್ತೆರಡು. ಕರೆ ಮಾಡಿದ ಧನ್ಯವಾದಗಳು. ನಮಸ್ಕಾರ, ಸಿಟಿ ಚಂದ್ರಶೇಖರ್ ಅವರೇ. ನಮಸ್ಕಾರ. ನಮಸ್ಕಾರ, ಆಕಾಶವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ತಮ್ಮ ಹೆಸರು? ಶಂಕರಯ್ಯ ಅಂತ. ಯಾವ ಊರಿಂದ? ಚಿಕ್ಕಮಗಳೂರಿಂದ. ಚಿಕ್ಕಮಗಳೂರಿಂದ ಕರೆ ಮಾಡಿದಿರಿ. ಮತ್ತೆ ತಾವು ಏನು ಕೆಲಸವನ್ನು ಮಾಡ್ತೀರಿ? ಸರ್, ನಾನು ಕೃಷಿ ಇಲಾಖೆಯಲ್ಲಿ ರಿಟೈರ್ಡ್ ಆಗಿದ್ದೀನಿ. ಹೌದಾ, ರಿಟೈರ್ಡ್. ಹಾಗಾದ್ರೆ ಜ್ಞಾನ ಭಂಡಾರ ಜಾಸ್ತಿ ಇದೆ. ನೀವು ಸಂಗೀತ ಕೇಳಿಸ್ಕೊಂತೀರಾ? ಸಂಗೀತದಲ್ಲಿ ಈಗ ವಾದ್ಯ ಪರಿಕರಗಳು ಅಂತ ಇರ್ತವೆ. ಸಂಗೀತ ಇದ್ರೆ ವಾದ್ಯ ಪರಿಕರಗಳು ಇದ್ರೇನೆ ಸಂಗೀತ. ಹೌದು. ಅದ್ರ ಪ್ರಕಾರಗಳು ಯಾವುವು ಅಂತ, ಎಷ್ಟು ಪ್ರಕಾರದಲ್ಲಿ ವಾದ್ಯ ಪರಿಕರಗಳು ಇರ್ತವೆ? ಪ್ರಕಾರಗಳು ಅಂತಂದ್ರೆ ಈಗ ತಂತಿ ವಾದ್ಯಗಳು ಅಂತ. ಹೌದು ಹೌದು, ಸರಿಯಾದ ಉತ್ತರ. ಆಮೇಲೆ ಯಾರು ಹೇಳ್ಕೊಡ್ತಾ ಇದ್ದಾರೆ? ತಬಲಾ ವಾದ್ಯಗಳಿದೆಯಾ ಸರ್? ಅದು ಚರ್ಮವ ಮದ್ದಲೆ ಮದ್ದಲೆ ವಾದ್ಯ. ಅದು ಹಂಗಲ್ಲ, ಮರ್ದನ ಮರ್ದನ ವಾದ್ಯ. ಎಷ್ಟು ಪ್ರಕಾರ ಇರುತ್ತದೆ ಅಂತ, ಅದು ಒಂದು ವರ್ಗಕ್ಕೆ ಬರುತ್ತೆ. ಅದು ಈಗ ತಬಲಾ ಮದ್ದಳೆ ಇವೆಲ್ಲ ಒಂದು ವರ್ಗಕ್ಕೆ ಬರುತ್ತೆ. ಅದು ನಾನೇ ಹೇಳ್ಬಿಡ್ತೀನಿ, ಸಮಯ ಆಗ್ತಾ ಇದೆ. ಅದು ಇನ್ನೊಬ್ರನ್ನ ಕೇಳ, ಗೊತ್ತಾಗಿರುತ್ತೆ ಅಷ್ಟೊತ್ತಿಗೆ. ಒಂದು ಹೇಳಿದ್ರಿ. ನಮಸ್ಕಾರ. ನಮಸ್ಕಾರ, ತಮಗೆ ಪ್ರಶ್ನೆ ಕೇಳ್ಬಿಡ್ತೀನಿ, ಸಮಯ ಆಯ್ತಾ ಇದೆ. ತಮ್ಮ ಹೆಸರು? ಶರತ್ ಅಂತ ಸರ್. ಯಾವ ಊರಿಂದ? ಹಾಸನಿಂದ. ವಾದ್ಯ ಪರಿಕರಗಳು ಎಷ್ಟು ಮತ್ತೆ ಯಾವುವು ಅಂತ ಹೇಳಿ ಕೇಳಿದೆ. ಒಂದು ಹೇಳಿದ್ರು ನಮ್ಮ ಶ್ರೋತೃಗಳು, ತಂತಿ ವಾದ್ಯ. ಹೌದು, ಮತ್ತೆ ತಂತಿ ವಾದ್ಯ, ಗಾಳಿ ವಾದ್ಯ. ನೋಡಿ ನೋಡಿ, ಹೀಗೆ ಇವು ವಿಂಗಡಣೆ. ಮತ್ತೆ ಲೋಹದ ವಾದ್ಯಗಳು ಇರುತ್ತವೆ, ಈ ಚಿಟ್ಕಿ ಹೊಡಿತಾರಲ್ಲ ಅವೆಲ್ಲ ಲೋಹ ವಾದ್ಯಗಳು. ತುಂಬಾ ಸಂತೋಷ, ಕರೆ ಮಾಡಿದ್ ಧನ್ಯವಾದಗಳು. ಇನ್ನು ಸಮಯ ಆಗ್ತಾ ಬಂತು. ಇಷ್ಟೊತ್ತು ಬಹಳಷ್ಟು ಜನ ಕರೆ ಮಾಡಿ ಸಂಸ್ಕೃತಿ ಅನ್ನೋ ವಿಚಾರದಲ್ಲಿ ಬಹಳ ಸ್ಪಂದಿಸಿದಿರಿ, ಉತ್ತರಗಳನ್ನು ಹೇಳಿದಿರಿ. ಕರೆ ಮಾಡಿ ಸ್ಪಂದಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಇದಕ್ಕೆ ತಾಂತ್ರಿಕ ವಿಭಾಗದಲ್ಲಿ ಸಹಕರಿಸಿದ ನಮ್ಮ ತಂತ್ರಜ್ಞರು ಅಂದರೆ ಕೆ ಎಸ್ ನಾಗರಾಜ್ ಅವರು ಮತ್ತು ಬಿ ಎಂ ರಾಜು ಅವರು. ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ರಾಷ್ಟ್ರೀಯ ಏಕತಾ ದಿನ ಅಂಗವಾಗಿ ಮಹಿಳೆ ಮತ್ತು ಸಾಮಾಜಿಕ ಸೌಹಾರ್ದತೆ ಕುರಿತು ಮಾತನಾಡುತ್ತಾರೆ ದೀಪಾ ಫಡ್ಕಿ. 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಕಿಸಾನ್ ವಾಣಿ ಕೃಷಿರಂಗ, ಇದರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ 2022-23 ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿರುವ ಚನ್ನರಾಯಪಟ್ಟಣ ತಾಲೂಕು ಬಳದರೆಯ ಪ್ರಗತಿಪರ ಕೃಷಿಕ ಬಿಜಿ ಮಂಜೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:21 8:30 ಹಾಗೂ 9:15 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 7:45 ಸಮಾಚಾರ ದರ್ಶನ, ಕನ್ನಡದಲ್ಲಿ ವಾರದ ವಾರ್ತಾ ಚಿತ್ರ. 8:00